ಪ್ರಾಜ್ಞ ಇವರ ಮಧ್ಯದಲ್ಲಿ ಜಿಜ್ಞಾಸೆ ಹೇಗಾಯಿತೋ ಹಾಗೆಯೇ ಪ್ರಾಜ್ಞ ಮತ್ತು ತುರ್ಯನಲ್ಲಿ ಜಿಜ್ಞಾಸ. ಪ್ರಾಜ್ಞನ ಲಕ್ಷಣ ಏನು? ಅಗ್ರಹಣ. ಅನ್ಯತಗ್ರಹಣಿಲ್ಲ, ಅಗ್ರಹಣ. ತುರ್ಯನ ಲಕ್ಷಣ ಏನು? ಅಗ್ರಹಣ ಇಲ್ಲ, ಅನ್ಯತ ಅಗ್ರಹಣನೂ ಇಲ್ಲ. ಹೆಂಗ್ ಸಿದ್ಧ ಮಾಡಿದ್ದೀರಾ ಅಂತ ಕೇಳ್ತಾನೆ. ನಾವೇನ್ ಸಿದ್ಧ ಮಾಡ್ಬೇಕಾಗಿಲ್ಲ, ಅದು ನಿಮ್ಗೆ ಬಾಯಿಂದ ಹೊರಡಿಸ್ತೀವಿ ಅಷ್ಟೇ. ಹೊಸದಾಗ ನಾವೇನ್ ಸಿದ್ಧ ಮಾಡ್ಬೇಕಾಗಿಲ್ಲ. ಹೇಗೆ ಅಂದ್ರೆ ಉತ್ತರ ಕೊಡ್ತಾರೆ. ಪ್ರಾಜ್ಞ ಆತ್ಮಾನಂ ನ ಮತ್ತೆ ಪರಾಶ್ಚೈವ ನ. ಪ್ರಾಜ್ಞನು ಆತ್ಮಸ್ವರೂಪನಂತೂ ಅಲ್ಲ. ಏ ಗೊತ್ತಿಲ್ಲ ನೋಡಿ, ಹೋಗ್ಲಿ. ತನ್ನಂತೂ ತಾನು ಗುರುತಿಸ್ಲಿಲ್ಲ, ಇನ್ನೊಬ್ಬರನ್ನಾದ್ರೂ ಗುರುತಿಸ್ತಾನ? ನ ಪರಾಶ್ಚೈವ. ಯಾಕೆ ಅಲ್ಲಿ ಇನ್ನೊಂದು ಅನ್ನುವುದು ಯಾವುದು ಅಲ್ಲಿ ಇಲ್ಲ. ಅವನಿಗೆ ಅರಿವಿಗೆ ಬರುವ ಸಾಧ್ಯತೆ ಇಲ್ಲ. ಅಜ್ಞಾನ ಎನ್ನುವ ಕತ್ತಲೆಯಲ್ಲಿ ಗಾಢವಾಗಿ ಉಳಿದುಬಿಟ್ಟಿದ. ಈ ಕತ್ತಲೆ ನಾವು ಮಾತಾಡ್ತಾ ಇಲ್ಲ, ಈ ಕತ್ತಲೆಯಲ್ಲಿಯೇ ಇನ್ನೊಂದು ಕಾಣಂಗಿಲ್ಲ. ಇನ್ನು ಸ್ವರೂಪದ ಕತ್ತಲೆಯಲ್ಲಿ ಅವನು ಇನ್ನೊಂದು ಏನು ಕಾಣ್ತಾನೆ? ಹೀಗಾಗಿ ಆ ಯಾವ ಚಾನ್ಸು ಇಲ್ಲ ಯಾರಿಗೆ? ಪ್ರಾಜ್ಞ ಆತ್ಮಾನಂ ನ ಪರಾಶ್ಚ. ಹೋಗಿರಿ, ಸತ್ಯವನ್ನು ತಿಳಿಯುವ ಸಾಧ್ಯತೆ ಇದೆಯೇ? ನ ಸತ್ಯಂ. ಹೋಗಿರಿ, ನಾನ್ ಎಕ್ಸಿಸ್ಟೆನ್ಸ್ ಅಂದ್ರೆ ಸುಳ್ಳನ್ನು ಗುರುತಿಸ್ಲಿಕ್ಕಾಗುತ್ತ ಅಂತಗಳಿಂದ. ನಾನ್ ಎಕ್ಸಿಸ್ಟೆಂಟ್ ಅಂದ್ರೆ ಯಾವುದು? ಕೊಡ್ರಿ ಒಂದು ಉದಾಹರಣೆ ಕೊಡ್ರಿ. ಬಾಯ್ ಮುಚ್ಚಲಿ. ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು, ಅಂದ್ರೆ ಹೆಸಿಟೇಟ್ ಮಾಡ್ಕೊಂಡು ಯಾಕೆ ಹೇಳ್ಬೇಕು? ಅದನ್ನ ತಪ್ಪಿರ್ ತಪ್ಪಿದ್ರೆ ಸಾಮಜಿ ತಿಂತಾರೆ. ಮಲದ ಕೊಂಬು ಶಶವಿಷಾಣ, ಶಶವಿಷಾಣವತ್ ವಂದ್ಯಾ ಪುತ್ರವತ್ ಯದಸ್ತಿ ತದ ಅಸತ್. ಹಾಗೆ ಅಸತ್ತನ್ನು ಗುರುತಿಸ್ತಾನ ಅವನು? ಪೂರ್ವ ಸರ್ವ ಸತ್ತು ಗುರುತಿಸೋಂಗಿಲ್ಲ, ಅಸತ್ತು ಗುರುತನ್ನ ಅನುಭೂತಂ. ಹಾಗೆ ಏನು ಕಿಂಚನ ನ ವೇತ್ತಿ ಪ್ರಾಜ್ಞ, ಏನನ್ನು ತಿಳಿಯುವ ಅವಸ್ಥೆಯಲ್ಲಿಲ್ಲ. ಗುಡ್ ಫಾರ್ ನಥಿಂಗ್ ಅಂತ ಅದಕ್ಕೆ ಚಿನ್ನ ಅಂತ ಹೇಳ್ತೀವಿ. ಡೆಡ್ ಕಾರ್ಕಸ್, ಡೆಡ್ ಕಾರ್ಕಸ್ ಕನ್ನಡ ಅರ್ಥ. ಅದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ ಸತ್ಯ ಹೆಣ. ಚಿನ್ನ ಅಂದ್ರೆ ಶಬ್ದಗಳು ಏನೇ ನೋಡಿ ಬಿದ್ದಿರ್ತಾನ. ಏನು ಗೊತ್ತದವನು? ಏನು ಗೊತ್ತದವನು? ಟು ದಿ ಕೋರ್ ಡೀಪ್ ಆಗಿ ಕೂಡ ಅಲ್ಲಿ ಅಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ. ಸಮಯ ಇಲ್ಲ, ದೇಶ ಇಲ್ಲ, ಅನುಭವ ಇಲ್ಲ, ಇಂದ್ರಿಯ ಇಲ್ಲ, ಪ್ರಾಣ ಇಲ್ಲ. ಹೊರಗಿದ್ದವ್ರಿಗೆ ಗೊತ್ತಾಗ್ತದ್ರಿ. ಗೊರಿಕೆ ಹುಡಿತಾನ ನಮಗೆ ನಿದ್ದೆ ಕಟ್ತದ ಅವನು ಆನಂದ. ಅವ್ರು ಚೆನ್ನಾಗಿ ನಿದ್ರಿಸ್ತಾ ಇರ್ತಾನ ಅವನು. ಯಾಕೆ ನನ್ನ ಗೊರಿಕೆ ಹುಡಿತಾನ? ವಿಚಾರ ಮಾಡಿ. ಗುಡ್ ಫಾರ್ ನಥಿಂಗ್ ಅಲ್ಲ. ಕೆಲವರಿಗೆ ನನ್ನ ಗೊರಿಕೆ ನಮಗೆ ಕೇಳಿಸ್ತಾ ಅಂತ ಹೇಳ್ತಾರೆ. ಅದು ಅಷ್ಟಮಿ ಶಮಿ ಮಲಗಿರ್ತಾರೆ, ಶಮಿ ಹೆಚ್ಚಿರುತ್ತೆ. ಅದೊಂದು ಅದೊಂದು ಅಂತರಾಳ ಅವಸ್ಥಾ ಅಂತ ಬಂದಿದ್ದಿಲ್ಲ. ಅಂತರಾಳ ಅವಸ್ಥಾ ಅಂತ ಒಂದಿದೆ. ಕನಸು ಜಾಗೃತದ ಮಧ್ಯದ ಒಂದು ಸ್ಥಿತಿ, ಆಮೇಲೆ ನಿದ್ರಾ ಮತ್ತು ಕನಸಿನ ಮಧ್ಯದ ಒಂದು ಸ್ಥಿತಿ ಅಂತರ. ನಿದ್ರೆಯಿಂದ ಕನಸಿನೊಳಗೆ ಪ್ರವೇಶ ಆಗುವ ಪೂರ್ವದಲ್ಲಿ ಅಥವಾ ಕನಸಿನಿಂದ ಎಚ್ಚರವಾಗುವ ಪೂರ್ವದಲ್ಲಿ ಸೆಮಿಯುಕ್ತ ಅದೊಂದು ಅವಸ್ಥಾ ಅದ. ಬಟ್ ಟೋಟಲ್ ನಲ್ಲಿ ಅದನ್ನು ಮಾತಾಡೋದಿಲ್ಲ ಅವರು, ಈ ಮೂರೇ ಮಾತಾಡ್ತಾರೆ, ಜಾಗೃತ ಸ್ವಪ್ನ ಸುಸುಪ್ತಿ. ಪ್ರಾಜ್ಞ ಕಿಂಚನ ನ ಸಂವೇತಿ, ಕಿಂಚನ ಸಂವೇತಿ. ಆದರೆ ತುರಿಯ ಸದಾದೃಕ್, ತುರಿಯ ಯಾರು? ಆಲ್ ದಿ ಟೈಮ್ ಎವ್ರಿಥಿಂಗ್ ಈಸ್ ಸಾಕ್ಷಿ, ಸಾಕ್ಷಿ ಆಲ್ ದಿ ಟೈಮ್ ಫಾರ್ ಎವ್ರಿಥಿಂಗ್, ಪ್ರತಿಯೊಂದಕ್ಕೂ ಕೂಡ ಅವನು ಸಾಕ್ಷಿಯಾಗಿದ್ದಾನೆ, ಪ್ರತಿಯೊಂದು ಸಮಯದಲ್ಲಿ ಕೂಡ ಇದ್ದಾನು. ಭೂತ ವರ್ತಮಾನ ಭವಿಷ್ಯತ್ತು ಅನ್ನುವ ಮೂರು ಭಾಗದಲ್ಲಿ ಕಾಲವನ್ನು ಭೇದಿಸ್ತಾರೆ. ಕಾಲ ಭೇದ ಭೂತ ವರ್ತಮಾನ ಭವಿಷ್ಯತ್ತು ಎಲ್ಲ ಕಾಲದಲ್ಲಿ ಅಂದ್ರೆ ಅದರ ಗರ್ಭದಲ್ಲಿ ಇದು ಮೂರು ಹಾಕಬೇಕು. ಎಚ್ಚರ ಮೂರು ಕಾಲ, ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ. ನೀವು ಕಣ್ಣು ಇತ್ತು. ಸೊ ದಿಸ್ ಇಸ್ ದಿ ವರ್ಸ್. ಅವನು ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ, ಯಾವತ್ತಿಗೂ ಸಾಕ್ಷಿ ಇದ್ದಾನೆ. ಕಾಲ ಭೇದವನ್ನು ಹೊರತುಪಡಿಸಿ ವಸ್ತು ಭೇದ, ವಸ್ತು ಭೇದ ಕಾಲ ಭೇದ ಎರಡು ತಂದಾರು ನೋಡಿ. ಸರ್ವದೃಕ್ ವಸ್ತು ಭೇದ, ಸರ್ವದಾ ಕಾಲ ಭೇದ ಎರಡು ಇಲ್ಲ. ಭಾಷ್ಯ ಆತ್ಮಾನಂ ವಿಲಕ್ಷಣಂ ಅವಿದ್ಯಾ ಬೀಜ ಪ್ರಸೂತಂ ವಾಕ್ಯಂ ದ್ವೈತಂ ಪ್ರಾಜ್ಞಃ ಕಿಂಚನ ಸಂವೇತ್ತಿ ಯಥಾ ವಿಶ್ವತೈಜಸೌ. ಆತ್ಮಾನಂ ಆತ್ಮನನ್ನ ವಿಲಕ್ಷಣಂ ಅವಿದ್ಯಾ ಬೀಜ ಪ್ರಸೂತಂ ವಾಕ್ಯಂ ದ್ವೈತಂ ಪ್ರಾಜ್ಞಃ ನ ಕಿಂಚನ ಸಂವೇತಿ ಯಥಾ ವಿಶ್ವತೈಜಸ್ಸು. ಈ ಪ್ರಾಜ್ಞನು ತನ್ನನ್ನು ತಾನು ತಿಳಿಯುವ ಸಾಧ್ಯತೆ ಇಲ್ಲ, ಅಥವಾ ವಿಲಕ್ಷಣ ತನ್ನ ಹೊರತುಪಡಿಸಿರುವುದನ್ನು ತಿಳಿಯಲು ಸಾಧ್ಯವಿಲ್ಲ. ಅವನನ್ನು ಹೊರತುಪಡಿಸಿರುವುದು ಯಾವುದು? ಅವನನ್ನು ಹೊರ ವಿಲಕ್ಷಣ ಸ್ವಲಕ್ಷಣ ವಿಲಕ್ಷಣ ಸ್ವಲಕ್ಷಣ ತನ್ನನ್ನು ತಾನು ತಿಳಿಯೋದಿಲ್ಲ, ವಿಲಕ್ಷಣ ಬೇರೆಯದನ್ನು ತಿಳಿಯುವ ಸಾಧ್ಯತೆ ಇಲ್ಲ. ಬೇರೆದೇನಂದ್ರೆ ಏನು ಹೊರತರೆ ಅವಿದ್ಯಾ ಎನ್ನುವ ಬೀಜ, ಅಜ್ಞಾನ ಎನ್ನುವ ಬೀಜ, ಆ ಬೀಜದಿಂದ ಪ್ರಸೂತಂ. ಅವಿದ್ಯಾ ಎನ್ನುವ ಬೀಜದಿಂದ ಏನು ಹುಟ್ಟಿಕೊಂಡಿದೆ, ಉಂಟಾಗಿದೆ, ಜನ್ಮಿಸಿದೆ ಏನದು? ಬಾಹ್ಯಂ ದ್ವೈತಂ. ಅದು ಕನಸಿನ ಪ್ರಪಂಚವೇ ಆಗಿರಬಹುದು, ಜಾಗೃತ ಪ್ರಪಂಚವೂ ಆಗಿರಬಹುದು, ವೇಕಿಂಗ್ ವರ್ಲ್ಡ್ ಅಂಡ್ ಆಲ್ಸೋ ಡ್ರೀಮ್ ವರ್ಲ್ಡ್. ಇದೆಲ್ಲವೂ ಬಾಹ್ಯ ಅನಿಸುವುದು. ಜೀವನಿಗೆ ಬಾಹ್ಯವೇ ತಾನೇ? ಕನಸಿನಲ್ಲಿ ಪ್ರಯಾಣ ಮಾಡುವವನಿಗೆ ಕನಸಾದರೆ ಏನಾಯಿತು? ಪ್ರಯಾಣಿಕನಿಗೆ ಪ್ರಯಾಣಿಸುವ ಟ್ರೇನು ಹೊರಗೆ ತಾನೆ? ಯಾಕೂ ಇನ್ನೂ ಪ್ಯಾಸೆಂಜರ್ಗೆ ತಾನು ಪ್ರಯಾಣಿಸಬೇಕಾದ ಟ್ರೇನು ಅವನು ಬಿಟ್ಟು ಹೊರಗೆ ಇರ್ತಾನೆ, ಅದನ್ನು ಹೊರ ಪ್ರಪಂಚ ಅಂತ ಇರ್ತಾನೆ. ಇಲ್ಲಿ ಹೇಗೆ ಈ ಕಟ್ಟಡ ನನ್ನ ಬಿಟ್ಟು ಹೊರಗಿದೆಯೋ ಹಾಗೆ ಅದು ಕೂಡ ಅಲ್ಲಿಯ ಕಟ್ಟಡವು ಹೊರಗೆ ಇರ್ತದೆ. ಕಟ್ಟಡದ ವಾಸಿ ನನ್ನೊಳಗೆ ಕಟ್ಟಡದ ಅಂತ ಹೇಳುದಿಲ್ಲ, ಕನಿಷ್ಠ ಹೇಳ್ಬೇಕಾದ್ರೆ ಇದು ನನ್ನ ಮನೆ ಬನ್ನಿ ತೋರಿಸ್ತೀನಿ ಅಂತ ತೋರಿಸ್ತಾನ, ನನ್ನ ಒಳಗೆ ಹೋಗಿ ನೋಡ್ಕೊಡ್ರಿ ಅಂತ ಹೇಳ್ತಾನ. ತಳ್ಳಿಬಿಟ್ಟು ವಿಲಕ್ಷಣ. ಸುಲಕ್ಷಣ ಏನು? ನನಗೆ ಎರಡು ಕಣ್ಣಿವೆ. ಸುಲಕ್ಷಣ. ಸೊ ಹೀಗಾಗಿ ದ್ವೈತ ಎನ್ನುವುದು ಎಲ್ಲಿದೆ? ದ್ವೈತ ಅನ್ನೋದು ಎಲ್ಲಿದೆ? ಬಾಹ್ಯದಲ್ಲಿದೆ. ನನ್ನಿಂದ ಹೊರಬಂದಿರುವ ಪ್ರಪಂಚವು ದ್ವೈತ. ಹೀಗಾಗಿ ಆ ದ್ವೈತವು ವಿಚಾರವಂತರಿಗಷ್ಟೇ ಅದ್ವೈತ, ಸಾಮಾನ್ಯರಿಗೆಲ್ಲ ದ್ವೈತನೇ. ನೀನು ನಾನು ಒಂದಾದ ಹೆಂಗ್ ಸಾಧ್ಯ? ಏನ್ ಸಾಧ್ಯ? ನೀನು ನಾನು, ಇದು ಸಾಮಾನ್ಯತನೇ. ಅಪ್ಪ ಅಪ್ಪ, ಮಗ ಮಗ, ಹೆಣ್ಣು ಹೆಣ್ಣು, ಗಂಡು ಗಂಡು, ನೀನ್ ಬೇರೆ, ನಾನ್ ಬೇರೆ, ಅವಳು ಬೇರೆ, ಇವಳು ಬೇರೆ, ಬೇರೆ ಬೇರೆ ಬೇರೆ ಬೇರೆ ಬೇರೆ, ಇದು ದ್ವೈತ. ಎಲ್ಲಿಂದ ಹುಟ್ಕೊಂತಿದ್ದು? ಅಜ್ಞಾನ ಎನ್ನುವ ಬೀಜದಿಂದ ಹುಟ್ಟಿಕೊಳ್ತು. ಎಷ್ಟು ಯುಗ ಪರ್ಯಂತರವಾಗಿರ್ತದೆ ದ್ವೈತ, ಅಷ್ಟು ಯುಗ ಪರ್ಯಂತರವಾಗಿಯೂ ಅಜ್ಞಾನದಲ್ಲೇ ಇರ್ತದೆ. ನೀವೇನು ಬಿಡುಗಡೆ ಮಾಡ್ತಿರೋದನ್ನ? ನೀವು ಬಿಡುಗಡೆ ಆಗಿ ಪಾರಾಗಿದೆ ಅಷ್ಟೆ. ನಾವು ಎಲ್ಲರನ್ನು ಅದ್ವೈತಿಗಳನ್ನಾಗಿ ಮಾಡಿಬಿಡ್ತೀವಿ. ಇದು ಪೂರಾ ಪೂರಾ ಏನಪ್ಪ ಅಂದ್ರೆ ಭ್ರಮ. ಯಾರನ್ನ ಯಾರು ಅದ್ವೈತಿಗಳನ್ನಾಗಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ವೇದಾಂತ ಹೇಳ್ತಾನೆ. ಯಾಕೆ ನಾವು ಇರೋದೇ ಅದ್ವೈತ. ಯಾರನ್ನು ಯಾರು ಅದ್ವೈತಿಗಳು ಮಾಡ್ತಾರೆ? ನಾವು ದ್ವೈತಗಳನ್ನ ಮಾಡುವ ಅವಶ್ಯಕತೆನೇ ಇಲ್ಲ, ಅದ್ವೈತಗಳು ಮಾಡುವ ಅವಶ್ಯಕತೆ ಇಲ್ಲ, ಅದ್ವೈತಗಳು ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಇರೋದು ಅದ್ವೈತಿಗಳು. ದ್ವೈತಗಳನ್ನ ಮಾಡುವ ಅವಶ್ಯಕತೆ ಇಲ್ಲ, ನಾವು ಇದ್ದದ್ದು ದ್ವೈತಗಳು. ಟೇಬಲ್ ಬೇರೆ, ಮೈಕ್ ಬೇರೆ, ಕನ್ನಡಕ್ಕೆ ಬೇರೆ, ನಾನ್ ಬೇರೆ, ನೀನ್ ಬೇರೆ, ಮಗು ಬೇರೆ, ಅಪ್ಪ ಬೇರೆ, ತಂದೆ ಬೇರೆ, ತಾಯಿ ಬೇರೆ, ಅಣ್ಣ ಬೇರೆ, ತಮ್ಮ ಬೇರೆ, ಹೆಣ್ಣು ಬೇರೆ, ಗಂಡು ಬೇರೆ, ಶ್ರೀಮಂತ ಬೇರೆ, ಬಡವ ಬೇರೆ, ಎಷ್ಟು ಬೇರೆ ಬೇರೆ ಬೇಕು ನಿಮ್ಗೆ? ದಟ್ಸ್ ವಾಟ್ ಐ ವಾಸ್ ಸೇಯಿಂಗ್. The city is somewhere in the corner. I was placed from a distance. I'm sorry. That's called hide and seek game. You hide and I will seek. But you cannot hide yourself. Is it good? ಬೇರೆ ಬೇರೆ ಯಾರು ಉಂಟು ಮಾಡ್ಬೇಕಾಗಿಲ್ಲ. ಈ ಪ್ರಪಂಚ ಇರೋದ ಬೇರೆ ಬೇರೆ. ಗೊತ್ತಾಯ್ತಾ? ಬಾಟಮ್ ಲೈನ್ ಏನ್ ಸ್ವಾಮೀಜಿ? ಯಾವ್ದು ಸತ್ಯವಾಗಿ ಬೇರೆ ಬೇರೆ ಅಂತಾನೆ ಕಾಣುತ್ತೆ. ಈ ಬುಕ್ಸ್ ಇದೆಲ್ಲ ಒಂದೇ ಅಂತ ಅನ್ಕೋತೀವಿ. ಬಾಟಮ್ ಲೈನ್ ಬುಕ್ ನಾವು ಒಂದ್ ಅನ್ನಂಗಿಲ್ಲ. ಅಲ್ಲಿ ಅಲ್ಲಿ ಲಲಿತ ಕೂತ್ಕೊಂಡಿದ್ದಾಳೆ, ನೀವು ಕೂತ್ಕೊಂಡಿದ್ರಿ, ನೀವಿಬ್ರು ಒಂದು ಅಂತ ಹೇಳೋದಿಲ್ಲ. ನಿಮ್ಮ ಇಬ್ಬರಲ್ಲಿರುವ ತತ್ವ ಒಂದು. ಲೈಟು ಫ್ಯಾನ್ ಎರಡು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಲೈಟ್ ಫ್ಯಾನ್ ಬಟ್ ಎರಡರಲ್ಲಿರುವ ತತ್ವ ಯಾವ ತತ್ವದಿಂದ ಇವು ನಡೀತಾ ಇವೆ? ಆಚಾರ್ಯ ಕಾಲಕ್ಕೆ ಎಲೆಕ್ಟ್ರಿಸಿಟಿ ಇತ್ಯಾದಿಗಳು ಇದ್ದಿದ್ದಿಲ್ಲ, ಅದಕ್ಕೆ ಅವ್ರು ಘಟ್ಟ ಪಟ್ಟ ಮಟ್ಟ ಅಂತ ಉದಾಹರಣೆ ಕೊಟ್ಟರು. ಈಗ ನಮಗೇನ್ ಬೇಕಾದಷ್ಟು ತಿಳ್ಕೋಬೇಕು ಅಂದ್ರೆ ಕ್ಷಣಾರ್ಧದಲ್ಲಿ ತಿಳ್ಕೊಳ್ಳುವಷ್ಟು ಅವಕಾಶ ಇದೆ ನಮಗೆ. ಅವಾಗ ಅವ್ರು ಘಟ್ಟದ ಉದಾಹರಣೆ ಕೊಟ್ಟಾಗ ದಿಸವಲ್ಲ ಬ್ರಹ್ಮಚಾರಿ ಕೂತ್ಕೊಂಡು ಕೇಳವ, ಅವಾಗ ಕುಂಬಾರನ ಹತ್ರ ಹುಡ್ಕೊಂಡು ಹೋಗಬೇಕವ. ಅಲ್ಲಿ ಹೆಂಗ್ ಮಾಡ್ತಾರೆ ಅದನ್ನೆಲ್ಲ ನೋಡಬೇಕವ. ಅಷ್ಟೆಲ್ಲ ಮಾಡೋದ್ರೆ ಆರು ತಿಂಗಳು ಹೋಗ್ತದೆ ನಮ್ಗೆ. ಹೀಗಾಗಿ 14 ವರ್ಷ 20 ವರ್ಷ 30 ವರ್ಷ ಈಗೇನ್ರಿ ಹಿಂಗ್ ಬರ್ರಿ ಕ್ಲಾಸಿಗೆ ಕೂತ್ಕೊಳ್ರಿ ಕೇಳಿ ಹೋಗ್ರಿ ಜ್ಞಾನ ಆಗಿಬಿಡ್ತದೆ. ತತ್ವ ಯಾವ ತತ್ವವನ್ನು ಅವಲಂಬಿಸಿ ಇದು ಕಾರ್ಯದಲ್ಲಿ ನಿರತವಾಗಿದೆ, ಯಾವ ತತ್ವವನ್ನು ಅವಲಂಬಿಸಿ ಈ ಫ್ಯಾನ್ ಕಾರ್ಯದಲ್ಲಿ ನಿರತವಾಗಿದೆ, ಆ ತತ್ವ ಎರಡಿಲ್ಲ. ದಟ್ ಇಸ್ ವಾಟ್ ವಿ ಸೇ ಒನ್. ವಿ ಡೋಂಟ್ ಸೇ ಲಲಿತಾ ಯು ಆರ್ ಓನ್ಲಿ ಒನ್. ನೋ ನೋ ನೋ, ಹರ್ ಮೈಂಡ್ ಇಸ್ ಡಿಫ್ರೆಂಟ್, ಯುವರ್ ಮೈಂಡ್ ಇಸ್ ಡಿಫ್ರೆಂಟ್, ಹರ್ ಉಪಾಧಿ ಇಸ್ ಡಿಫ್ರೆಂಟ್, ಯುವರ್ ಉಪಾಧಿ ಇಸ್ ಡಿಫ್ರೆಂಟ್, ಹರ್ ನೇಮ್ ಇಸ್ ಡಿಫ್ರೆಂಟ್, ಯುವರ್ ನೇಮ್ ಇಸ್ ಡಿಫ್ರೆಂಟ್. ನಾ ಹೇಳೋದು ಡಿಫ್ರೆನ್ಸ್ ಅನ್ನೂ ಸೃಷ್ಟಿ ಮಾಡಬೇಕಾಗಿಲ್ಲ, ಅದು ಇದ್ದೇ ಇದೆ. ತತ್ವವನ್ನು ಸೃಷ್ಟಿ ಮಾಡಬೇಕಾಗಿಲ್ಲ, ಅದು ಕೂಡ ಇದ್ದೇ ಇದೆ. ಡಿಫರೆನ್ಸ್ ಅನ್ನ ತತ್ವ ಅಂತ ಇಟ್ಟುಕೊಂಡ್ರೆ ತಪ್ಪಾಗ್ತದೆ. ತತ್ವವನ್ನು ಇಲ್ಲೇ ಇಲ್ಲ ಅಂತ ದೂರಿಟ್ಟರೆ ತಪ್ಪಾಗ್ತದೆ. ಏನು ತತ್ವವನ್ನು ತತ್ವ ಅಂತ ತಿಳಿಬೇಕು, ಡಿಫರೆನ್ಸ್ ಅನ್ನ ಇದೆಯಪ್ಪ. ಸೊ ವಾಟ್ ವ್ಯವಹಾರ ನಿಯಮ, ಹೋಟೆಲ್ಗೆ ಹೋಗಿ ಕೂತ್ಕೊಂಡು ರೆಸ್ಟೋರೆಂಟ್ ಕೂತ್ಕೊಂಡು ನೀನು ನಾನು ಒಂದು ನಿಂದು ನಿಂದು ಇಲ್ಲ ಒಂದು ನಾನು ಯಾಕೆ ಪೇಮೆಂಟ್ ಮಾಡಲಿ ಅಂದ್ರೆ ಯಾವ್ದು ನಿಂದು ಅದು ನಂದು, ಯಾವ್ದು ನಂದು ಅದು ನಿಂದು, ಏಕೆ ನಾವು ಇಬ್ರು ಒಂದೇ ವರ್ಕೌಟ್ ಆಗುದಿಲ್ಲ. ಬಿಕಾಸ್ ಇಟ್ ಇಸ್ ದ ಫ್ಯಾಕ್ಟರ್ ಆಫ್ ನಾಲೆಜ್. ಅದು ಜ್ಞಾನದ ವಿಷಯವೇ ವಿನಃ ಅದು ಕರ್ಮದ ವಿಷಯ ಅಲ್ಲ, ಮಾಡುವಿಕೆಯಲ್ಲಿ ಇಲ್ಲ. ಸೊ ದ್ವೈತ ಭಾವ ಎಲ್ಲಿಂದ ಹುಟ್ಟುತ್ತದೆ? ಅಜ್ಞಾನದಿಂದ ಅಜ್ಞಾನ. ಏ ಅಜ್ಞಾನ? ತತ್ವ ಅಗ್ರಹಣ. ಏನು ತತ್ವ ಅಗ್ರಹಣ? ಸ್ವರೂಪದ ಅಗ್ರಹಣ. ನಾಟ್ ಬೀಯಿಂಗ್ ಅವೇರ್ ಆಫ್ ದಿ ಸೆಲ್ಫ್, ಸ್ವರೂಪದ ಅಜ್ಞಾನ. ಇದು ಬೀಜ. ಈ ಬೀಜದಿಂದ ಇಷ್ಟು ಹುಟ್ಟುಕೊಂಡು ಅವಿದ್ಯಾ ಬೀಜ ಪ್ರಸೂತಂ ಬಾಹ್ಯಂ ದ್ವೈತಂ. ಆ ಬಾಹ್ಯಂ ಶಬ್ದಕ್ಕೆ ನಾ ಹೇಳಿದೆ, ಈವನ್ ಇಫ್ ಇಟ್ ಇಸ್ ಅ ಡ್ರೀಮ್, ಕನಸಾಗಿದ್ದರೂ ಚಿಂತೆಯಿಲ್ಲ, ಅದು ಬಾಹ್ಯವೆಂದೇ ಪರಿಗಣಿಸಲ್ಪಡುತ್ತದೆ. ಯಾರಿಗೆ ಬಾಹ್ಯ? ಈ ಜೀವಾತ್ಮನಿಗೆ ಅದು ಬಾಹ್ಯ. ಹೇಗೆ ಈ ಜಗತ್ತು ಬಾಹ್ಯವೆಂದು ಪರಿಗಣಿಸಲ್ಪಡುತ್ತದೋ ಹಾಗೆ ಕನಸು ಕೂಡ ಬಾಹ್ಯ. ಆದ್ದರಿಂದ ಎರಡು ಸೇರಿಸಿ ಬಾಹ್ಯ ಪ್ರಪಂಚಂ. ಪ್ರಾಜ್ಞ ನ ಕಿಂಚನ ಸಂವೇತಿ ಯಥಾ ವಿಶ್ವ ತೇಜಸ್ಸು. ಹೇಗೆ ವಿಶ್ವ ತೇಜಸ್ಸರಿಗೆ ಆ ತತ್ವಜ್ಞಾನ ಇಲ್ಲವೋ ಹಾಗೆ ಪ್ರಾಜ್ಞನಿಗೂ ಕೂಡ ಆ ತತ್ವಜ್ಞಾನ ಇಲ್ಲ. ಯಸ್ಮಾತ್ ತುರೀಯಂ ತತ್ ಸರ್ವದೃಕ್ ಸದಾ ತುರಿಯಾದ ಅನ್ಯಸ್ಯ ಅಭಾವಾದ ಸರ್ವದಾ ಸದಾ ಇವ ಭವತಿ ಸರ್ವದಾ ಸದಾ ಇವ ಭವತಿ ಸರ್ವಂ ಚ ತದೃಕ್ ಚ ಸರ್ವಂ ಚ ತದೃಕ್ ಚ ಇತಿ ಸರ್ವದೃಕ್ ಇತಿ ಸರ್ವದೃಕ್. ಯಸ್ಮಾತ್ ಕಾರಣಾತ್ ಏಕೆ ಅಂದರೆ, ಆ ಯಸ್ಮಾತ್ ಶಬ್ದ ಬಂದಾಗ ಏನು ಬರಬೇಕಲ್ಲಿ, ಅದೇನ ಟ್ರಾನ್ಸ್ಲೇಟ್ ಆಗಬೇಕಲ್ಲಿ? ಯಸ್ಮಾತ್ ಶಬ್ದ ಎಲ್ಲೇ ಬರಲಿ ಭಾಷೆದೊಳಗೆ ಅದ ತಕ್ಷಣ ಏನು ಟ್ರಾನ್ಸ್ಲೇಟ್ ಆಗಬೇಕು? ಕಾರಣ. ಯಸ್ಮಾತ್ ಕಾರಣ ತಸ್ಮಾತ್, ಈ ಕಾರಣದಿಂದಾಗಿ. ಯಸ್ಮಾತ್ ಯಾವ ಕಾರಣದಿಂದಾಗಿ ಅಂತ ಪ್ರಶ್ನೆ, ಈ ಕಾರಣದಿಂದಾಗಿ ಅಂತ ಮುಂದೆ ಉತ್ತರ ಬರ್ತದೆ. ಏನು ಕಾರಣ ಅಂತ ಹೇಳ್ತಾರೆ ನೋಡಿ. ಯಸ್ಮಾತ್ ತುರೀಯಂ ತತ್ ಸರ್ವದೃಕ್ ಸದಾ. ನಾವು ಮಾತಾಡ್ತಾ ಇರೋದು ಪ್ರಾಜ್ಞ ಅಂತ ನೀವು ಅನಿಸಿದ್ರು ಕೂಡ ನಮ್ಮ ಉದ್ದೇಶ ಪ್ರಾಜ್ಞೆ ವಿವರಿಸೋದಲ್ಲ. ನಮ್ಮ ಉದ್ದೇಶ ನೀವು ಕರ್ಕೊಂಡು ಎಲ್ಲಿ ಹೋಗುದು? ತುರಿಯನ ಕಡೆಗೆ. ತುರಿಯ ಯಾರಪ್ಪ ಇವನು? ಇವನು ಸರ್ವದೃಕ್. ತತ್ ತುರಿಯಂ ಸರ್ವದೃಕ್ ಸಾಕ್ಷಿ. ಸಾಕ್ಷಿ ವಿತ್ ಅವೇರ್ನೆಸ್ ಅಂದ್ರೆ ಅವೇರ್ ಅವೇರ್ನೆಸ್ ಇಟ್ಸೆಲ್ಫ್ ಇಸ್ ಸಾಕ್ಷಿ. ಸಾಕ್ಷಿಯಿಂದಾಗಿ ಅರಿವಲ್ಲ, ಅರಿವಿನಿಂದಾಗಿ ಸಾಕ್ಷಿ ಅಲ್ಲ, ಸಾಕ್ಷಿನೇ ಅರಿವು, ಅರಿವೇ ಸಾಕ್ಷಿ. ಒಂದು ಸೆಕೆಂಡ್ನೊಳಗೆ ಮುಗಿಸ್ಬಿಡ್ತೀವಿ. ಅರಿವಿಗೆ ಶಬ್ದ ಎಚ್ಚರ, ಸಾಕ್ಷಿಗೆ ಶಬ್ದ ಇರುವಿಕೆ ಸಕ. ಅರಿವಿಗೆ ಶಬ್ದ ಎಚ್ಚರ ಚಿತ್, ಇರುವಿಕೆಗೆ ಸತ್. ಅಖಂಡವಾದ ಇರುವಿಕೆ, ಇರುವಿಕೆ ಅರಿವು ಅದು ಅಖಂಡವಾಗಿದ್ದರಿಂದಾಗಿ ಪೂರ್ಣ. ಅಪೂರ್ಣ ಇದ್ದದ್ದಾದ್ರೆ ದುಃಖ. ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್ ಈಸ್ ಅನ್ಹ್ಯಾಪಿನೆಸ್. ಇಲ್ಲ ನ್ಯಾಯ. ನೀವು ಹೊಯ್ಕೊಟ್ಟಿಗೆ ಹೋದ್ರೆ ಈ ನ್ಯಾಯ ಬದಲಾಗುವುದಿಲ್ಲ, ಎಲ್ಲ ಕಡೆಗೆ ಒಂದ ನ್ಯಾಯ. ಸೊ ನೋಡೋಣ, ವೈಕುಂಠದಲ್ಲಿ ಅತೃಪ್ತಿಗೆ ಆನಂದ ಇರ್ತದೆ ಇಲ್ಲ? ಅತೃಪ್ತಿಗೆ ಆನಂದ ಅಲ್ಲೂ ಇರುವುದಿಲ್ಲ, ಹೋಗಿ ನೋಡಿರ್ಬೇಕು. ಅಲ್ಲಿ ನಾರಾಯಣ ನೋಡ್ಕೊಂಡು ತಿಂದ್ರಿ ನಿಮ್ ಹಿಂದೆ ಬಂದವರು ಸರಿ ಅಂತ ಕಲಿಸ್ತಾರೆ, ದುಃಖ ಆಗ್ತದೆ ಸುಖ. ಸೊ ಅಲ್ಲಿ ಹೋದ್ರು ಕೂಡ ನಮ್ಗೆ ದುಃಖ ಬಿಡೋದಿಲ್ಲ, ಅದಕ್ಕೆ ಕ್ಲೀನಾಗಿ ಅರ್ಥ ಮಾಡ್ಕೊಡ್ರಿ. ಎಲ್ಲಿ ಈ ಪ್ರಕಾರವಾದಂತಹ ಅರಿವು ಇರ್ತದೋ, ತೃಪ್ತ ಭಾವದಿಂದ ಇರ್ತದೋ ಅದು ಆನಂದ. ಆದ್ರಿಂದ ತುರಿಯ ಅಂದ್ರೆ ಯಾರು? ಸತ್ ಚಿತ್ ಆನಂದ ಆತ್ಮ. ಆತ್ಮ ಯಾರು? ಅದು ನೀನೇ ಆಗಿರ್ತೀಯ. ಕ್ಲಾಸ್ ಮುಗಿತು. ಯಾಕೆ ಹೇಳಿದ್ರೆ ನಮ್ಮ ಮನನ ಹೀಗಿರ್ಬೇಕು, ಯಾವಾಗಲೂ ಆತ್ಮನಲ್ಲಿ ನಿಲ್ಲುವುದೇ ತರ್ಕದ ಗುರಿ, ನ್ಯಾಯದ ಗುರಿ, ಆಗಮದ ಗುರಿ, ಪ್ರಮಾಣಗಳ ಗುರಿ, ಎಲ್ಲಿ ಆತ್ಮದಲ್ಲಿ ನಿಲ್ಲುವುದು. ವೇದಾಂತಿಗಳು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಬೇಕು. ಗುರುಗಳು ಯಾವ ಉದಾಹರಣೆ ಕೊಡ್ತಾರೆ ಅಲ್ಲಿ ಹೋಗಿ ನಿಲ್ಬಿಡ್ತಾರೆ. ಈ ಶ್ಲೋಕವನ್ನು ಮಾತಾಡುವಾಗ ಇಂತಹ ಉದಾಹರಣೆ ಕೊಡಬೇಕು, ಯಾಕೆಂದ್ರೆ ನಮ್ಮ ಗುರುಗಳು ಇಂತಹ ಉದಾಹರಣೆ ಕೊಟ್ಟಿದ್ರು, ಇಂತಹ ಕೃತಿ ಹೇಳಬೇಕು ಅಂತ ನೋಡ್ಕೊಂಡಿರ್ತಾರೆ. ಆ ಕಡೆ ಗಮನ. ಇಲ್ಲಿ ನಾವು ಹೇಳ್ತೀವಿ, ಒಂದೊಂದು ವಾಕ್ಯವನ್ನು ಶಬ್ದವನ್ನು ನೀವು ಅಭ್ಯಾಸ ಮಾಡುವಾಗಲಿ ಅಥವಾ ಪಾರಾಯಣ ಮಾಡುವಾಗಲಿ ಅಥವಾ ಓದುವಾಗಲಿ ಲಕ್ಷ್ಯ ಎಲ್ಲಿರ್ಬೇಕು? ಎಷ್ಟು ಶ್ಲೋಕ ಮುಗೀತು ಅಕ್ಕಡೆ ಲಕ್ಷ್ಯ ಇರಬಾರ್ದು. ಅದು ಆತ್ಮನ ಕಡೆಗೆ ತಗೊಂಡು ಹೋಗುತ್ತೆ. ದಟ್ ಮೀನ್ಸ್ ಎವ್ರಿ ಸೆಂಟೆನ್ಸ್ ಇಸ್ ಕಂಪ್ಲೀಟ್, ಎವ್ರಿ ಶ್ಲೋಕ ಈಸ್ ಕಂಪ್ಲೀಟ್, ಎವ್ರಿ ಟೆಕ್ಸ್ಟ್, ಎವ್ರಿ ಉಪನಿಷತ್, ಎವ್ರಿ ಚಾಪ್ಟರ್ ಇಸ್ ಕಂಪ್ಲೀಟ್. ದಟ್ ಇಸ್ ಹೌ ದಟ್ಸ್ ಹೌ ಇಟ್ ಮೇಕ್ಸ್ ಟೀಚಿಂಗ್. ಗೊಳ್ಳ ಎದು ಯಾವ ಆಚಾರ್ಯರು ಗೊಳ್ಳ ಮಾತಾಡೋದಿಲ್ಲ. ಏನೇ ಮಾತಾಡಿದ್ರು ಕೂಡ ಯಾವುದೋ ವಿಷಯವನ್ನು ನಮ್ಗೆ ಕನ್ವೇ ಮಾಡಬೇಕಾಗಿರ್ತದೆ, ಅದಕ್ಕೆ ಆ ವಿಷಯ ತಗೊಂಡಿರ್ತಾರೆ. ಕ್ಯಾ ಬಾತೆ, ಸಾಕ್ಷಿ ಅನ್ನೋ ಶಬ್ದವಲ್ಲ. ನಾನು ಸಾಕ್ಷಿ ಇದ್ದೆ, ಕನ್ನಡದಲ್ಲಿ ಸಾಕ್ಷಿ ಇದ್ದೆ ತಗೊಂಡು ಮುಂದೆ ಹೋಗ್ಬೋದಾಗಿತ್ತಲ್ಲ. ಆ ಸಾಕ್ಷಿ ಅನ್ನೋ ಶಬ್ದದ ಉದ್ದ ಅಗಲ ಪರ್ಸ್ಪೆಕ್ಟಿವ್ ಡೆಪ್ತು ಏನು, ಲಕ್ಷಣ ಏನು, ಅದು ಎಲ್ಲ ಹೇಳಿದ ಮೇಲೇ ನಮಗೆ ವಿವೇಕ ಜಾಗೃತ ಆಗ್ತದೆ. ಯಾವುದ್ರ ಬಗ್ಗೆ ಆ ಶಬ್ದದ ಆ ವಿವೇಕವು ನಮ್ಮನ್ನು ಎಲ್ಲಿ ತಗೊಂಡೋಗ್ತದೆ? ನಮ್ಮ ಸ್ವರೂಪಕ್ಕೆ ತಗೊಂಡೋಗ್ತದೆ. ನೋ, ಶಬ್ದ ಹ್ಯಾಸ್ ಡನ್, ದಿ ಪ್ರಮಾಣ ಹ್ಯಾಸ್ ಡನ್, ದಿ ಉಪನಿಷತ್ ಹ್ಯಾಸ್ ಡನ್ ಇಸ್ ಜಾಬ್. ಅದು ಮಾಡಿಯೂ ಒಂದೇ ನನ್ನ ಕಡೆ ತಗೊಂಡು ಹೋಗ್ಲಿಲ್ಲ ಅಂತಂದ್ರೆ, ಅಥವಾ ಇನ್ನೆಲ್ಲ ತಗೊಂಡು ಹೋಗ್ತು ಅಂತಂದ್ರೆ, ಉಪನಿಷತ್ ಹ್ಯಾಸ್ ನಾಟ್ ಡನ್ ಇಸ್ ಜಾಬ್. ಪ್ರಮಾಣವು ತನ್ನ ಕರ್ತವ್ಯನ ಮಾಡಲಿಲ್ಲ. ಅರ್ಥ ಏನು? ಆಚಾರ್ಯರು ತಾವು ಮಾಡಬೇಕಾದ ಕರ್ತವ್ಯ ಮಾಡಲಿಲ್ಲ. ಅರ್ಥ ಏನು? ಅವರು ನಮ್ಮನ್ನ ದಾರಿ ತಪ್ಪಿಸಿದ್ದಾರೆ ಅಂತ ಅರ್ಥ. ಸಂಪ್ರದಾಯ ಸಿಕ್ಕಿಲ್ಲ ಅವ್ರಿಗೆ. ಫಲ ಏನು? ನಮ್ಮ ದಾರಿ ತಪ್ಪಿಸಿದ್ರು, ಅದೇ ಫಲ. ಹೌದ್ರಿ, ನೀವು ಲೈಟ್ ಆಗಿ ತಗೋಬೇಡ್ರಿ. ಇದೇನು ಆಚಾರ್ಯ ಪರಂಪರೆ ಇದೆ, ನೀವು ಲೈಟ್ ಆಗಿ ತಗೋತೀರಿ. ಮನುಷ್ಯರನ್ನು ನೋಡೋ ಪ್ರಯತ್ನ ಮಾಡ್ತೀರಿ. ಇದು ಮನುಷ್ಯರಲ್ಲ, ಇದು ಗಂಗಾ ಪ್ರವಾಹ, ಇದು ಜ್ಞಾನ ಗಂಗಾ ಪ್ರವಾಹ. ಹೇಗೆ ಗಂಗಾ ಪ್ರವಾಹದಲ್ಲಿ ಹೆಚ್ಚುತ್ತುವ ನೀರು ಕಾಣ್ತದೆ ನಿಮಗೆ, ಹಾಗೆ ಈ ಜ್ಞಾನ ಗಂಗಾ ಪ್ರವಾಹದಲ್ಲಿ ಆತ್ಮ ಆತ್ಮ ಜೀವಾತ್ಮ ಪರಮಾತ್ಮ ಐಕ್ಯ, ಜೀವಾತ್ಮ ಪರಮಾತ್ಮ ಐಕ್ಯ, ಆ ಸಂಪ್ರದಾಯವೇ ಇದೆ. ಅವರವರ ಈಗೋ, ಅವರವರ ಪ್ರೈಡು, ಅವರವರ ಅಭಿಮಾನಗಳನ್ನು ಬಿಟ್ಕೊಡದೇ ಇದ್ದಾಗ, ಪ್ರೆಸ್ಟೀಜನ್ನು ಬಿಟ್ಕೊಡದೇ ಇದ್ದಾಗ ಅವರವರು ತಮ್ಮ ತಮ್ಮ ಮತಗಳನ್ನು ಹುಟ್ಟು ಹಾಕ್ಕೊಂಡಿದ್ದಾರೆ ಅಷ್ಟೇ. ಅವನ ನೆನಪ ಹೇಳೋದು ನಮಗೂ, ನಾನೇನು ಕಡಿಮೆನ, ನನಗೆ ಪಾಂಡಿತ್ಯಗೋ, ನಾನು ಬರೀತೇನೆ ನೋಡಿದ ಇದನ್ನ ನೋಡಿ ಅದನ್ನ ನೋಡಿ. ನಮ್ಮ ಉದ್ದೇಶ ಯಾರನ್ನು ತೆಗಳೋದಾಗಲಿ, ಯಾರನ್ನು ಅವಮಾನಿಸೋದಲ್ಲ. ವಿ ಆಲ್ ಡ್ಯೂ ರೆಸ್ಪೆಕ್ಟ್ ಎವ್ರಿ ಬಡಿ. ಸಾಕ್ಷಿ ಅನ್ನೋ ಶಬ್ದ ಬಂದದ, ಅದನ್ನ ಹೇಳೋ ಪ್ರಯತ್ನವಾಗಿ ನನ್ನ ಕೆಲಸ ಮುಗಿತಿ. ಯಾರು ಹೆಜಿಟೇಟ್ ಮಾಡ್ಕೋಬೇಕಾಗಿಲ್ಲ. ಯಾಕೆ ಹೆಜಿಟೇಟ್ ಮಾಡ್ತೀವಿ ಅಂತಂದ್ರೆ, ನಮಗಿನೇ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ನಾವೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀವಿ. ಏನ್ರಿ, ಅವರು ಬರ್ತಾರೆ ಹಿಂಗೆ ಹೇಳ್ತಾರೆ, ಇವರು ಬರ್ತಾರೆ ಹಿಂಗೆ ಹೇಳ್ತಾರೆ, ಆ ಪುಸ್ತಕನು ಹಂಗೆ ಬರೀತದೆ, ಈ ಪುಸ್ತಕನು ಹಂಗೆ ಬರೀತದೆ. ನಮಗೇನ್ ಮಾಡ್ಬೇಕು ತಿಳಿದಂಗೆ ಆಗದೆ ಹಿಂಗಾಗೋದೇ ಇದೆ. ಎಂತಂಕ ನೀನು ಉಪ್ಪಿನಕಾಯಿ ರುಚಿ ನೋಡ್ತಾ, ಯಾವ ಉಪ್ಪಿನಕಾಯಿ ಏನು ಡಿಫ್ರೆನ್ಸ್ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಗುಜರಾತ್ ಉಪ್ಪಿನಕಾಯಿ ಕಟ್ಟ ಮಿಟ್ಟ ಗುಜರಾತ್ ಉಪ್ಪಿನಕಾಯಿ ನೀವು ಹುಡುಕಿದ ತಕ್ಷಣ ಒಂದು 20 ವೆರೈಟಿ ತಂದು ಇಟ್ಬಿಡ್ತಾರೆ. 20 ವೆರೈಟಿ ಇತ್ತು ಉಪ್ಪಿನಕಾಯಿಗಳು, ಎಲ್ಲ ಕತ್ ಮಾತ್ರ ಕತ್ ತಂದು ಇಟ್ಬಿಡ್ತಾರೆ. ಒಂದು ಅದೆಲ್ಲ ಕೇಳಿ ಒಂದೇ ಒಂದು ಹ್ಯಾಂಡ್ ಇಡ್ಬೋದು ತಂದು ಇಟ್ಬಿಡ್ತಾರೆ. ನೀವು ಕೊನೆಗೇನು ಯಾಕಿಂದ ಯಾಕೆ ದಿಸ್ ವಾಟ್ ಹ್ಯಾಪನ್. ಅದಕ್ಕೆ ನಾನು ಯಾವತ್ತು ಹೇಳ್ತಾಯಿದ್ದೀನಿ, ಶುದ್ಧ ಒಂದು ಶುದ್ಧ, ಎರಡು ಮೂರು ಶುದ್ಧ ಇರುವುದಿಲ್ಲ, ಯಾವಾಗ ಶುದ್ಧ ಒಂದೇ ಶುದ್ಧ. ಯಾವುದರಲ್ಲಿ ಗುರಿ ಮೋಕ್ಷ, ಒಂದೇ ಶುದ್ಧ ಒಬ್ಬನೇ ಗುರು. ಗೊತ್ತಾಗಲ್ಲ ಪ್ರಮಾಣ ಏನು? ಉಪನಿಷತ್ ಪ್ರಮಾಣ, ಮಹಾವಾಕ್ಯ. ಈ ತಿದ್ದು ಬಿಟ್ಟರೆ ನಿಮ್ಮನ್ನು ಯಾರು ಅಲುಗಾಡಿಸುವುದಲ್ಲ. ನಮ್ಮ ಗುರಿಯಲ್ಲಿ ಕನ್ಫ್ಯೂಷನ್ನು, ಸ್ಪಿರಿಚುವಲ್ ಟ್ರೈನ್ ಹಚ್ಚಿಬಿಟ್ಟೇವಿ, ಎಲ್ಲಿ ಹೋಗು ಯಾರಿಗೂ ಗೊತ್ತಿಲ್ಲ. ಟ್ರೈನ್ ಖಾಲಿ ಇತ್ತು, ಯಾರು ಒಳಗೆ ಬಂಬೆಗಳಿಗೆ ಹೊಸದಾಗಿ ಹೋದವರಿಗೆ ಹಿಂಗ್ ಹೋದ್ರೆ ಕಲ್ಯಾಣ ಬರ್ತದೋ ಹಿಂಗ್ ಹೋದ್ರೆ ಕಲ್ಯಾಣ ಬರ್ತದೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅಲ್ಲಿ ಡೈರೆಕ್ಷನ್ಸ್ ಇರುವುದಿಲ್ಲ. ಅಲ್ಲಿ ಅಪ್ ಇದೋ ಅಪ್ ಇದೋ ಡೌನ್ ಇದೋ ಹೆಂಗ್ ಗೊತ್ತಾಗುತ್ತೆ? ಸೊ ಟ್ರೈನ್ ಬರ್ತಿರ್ತವೆ ಹಂಗೆ, ಒಂದೊಂದು 10 ಪ್ಲಾಟ್ಫಾರ್ಮ್, 8 ಪ್ಲಾಟ್ಫಾರ್ಮ್ ಇರ್ತವೆ, ಹಂಗೆ ಬರ್ತಿರ್ತವೆ. ಸೊ ಹೋಗಿ ತೋಡಪ್ಪ, ಈಗ ಎಲ್ಲಿ ಹೋಗ್ಬೇಕು ಅನ್ನೋದು ನಿನಗೆ ಗೊತ್ತಿದ್ರೆ ನಾಲ್ಕು ಮಂದಿ ಕೇಳ್ತೀನಿ, ನಾವು ಇಂಥಲ್ಲಿ ಹೋಗ್ಬೇಕಾಗದೆ, ನಾ ಯಾ ಕಡೆಗೆ ಹೋಗ್ಲಿ, ಈ ಕಡೆ ಹೋಗ್ಲ, ಈ ಕಡೆ ಹೋಗ್ಲ, ಈ ಟ್ರೆನ್ ತಗೊಳ್ಳ, ಈ ಟ್ರೆನ್ ತಗೊಳ್ಳ, ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಮತ್ತೆ ಟ್ರೈನ್ದಾಗ ಕೂತ್ಕೊಂಡೆ ಅಲ್ಲ, ಟ್ರೈನ್ ಖಾಲಿ ಇತ್ತು ಅದು ಕೂತ್ಕೊಂಡೆ ಅಲ್ಲ. ಅದು ಎಲ್ಲಿ ಹೋಗ್ತದೆ ಗೊತ್ತ? ಅದು ಎಲ್ಲಿ ಹೋಗ್ತದೆ ನನಗೆ ಅದು ಗೊತ್ತಂತ ಹೋಗ್ತು ಹೋಗಂತ ಹೋಗ್ತದೆ ಅಂದ್ರೇನು? ಒಂದು ಗಂಟೆ ಸಮಯ ಅಂತೂ ಕಳೀತಾ ಹೋಗೋದಂತ ಹ್ಯಾಪನ್. ಸಾಕ್ಷಿ ಮೀನ್ಸ್ ಯು ಆರ್ ದಿ ಸಚ್ಚಿದಾನಂದ, ದಟ್ ಇಸ್ ಸಾಕ್ಷಿ. ದೆನ್ ದಿ ಟೀಚಿಂಗ್ ಬಿಕಮ್ಸ್ ಕಂಪ್ಲೀಟ್. ದಡ ಮುಟ್ಟಿಸೋದು ಅಂತ ಹೇಳ್ತಾರೆ ಕನ್ನಡದೊಳಗೆ. ನೀವು ದಡ ಮುಟ್ಟಿಸದೆ ಹೋದ್ರೆ ಬರೀ ತೇಲಾಡ್ತಿರುತ್ತೆ ಅಷ್ಟೇ, ಮುಳುಗಿ ಮುಳುಗಿ ಮುಳುಗಿ ಮುಳುಗಿ ಇರೋದು. ಅವಳು ಬರ್ತಾನೆ ಭಗವದ್ಗೀತ ತಗೊಂಡು, ಸುಖ ದುಃಖ ಸಮಯ ಕೃತ್ವ ಗೀತಾಚಾರ ತಗೊಂಡು ಬರ್ತಾನೆ, ಹೇಳ್ತಾನೆ ಯಾರಿಗೆ? ಮುಳುಗೋರಿಗೆ, ಮುಳುಗೋರಿಗೆಲ್ಲ ಮುಳುಗಿ ಮುಳುಗಿ ಹೇಳೋರಿಗೆ, ಎದ್ದು ಮುಳುಗೋದು ಸರ್ವದೃಕ್ ಶಬ್ದ ಆಯ್ತಾ? ಯಾವಾಗ ಯಾವಾಗ ಸರ್ವದೃಕ್ ಇವನು? ಆ ಕಾಲ ನಿಯಮವನ್ನು ಮೀರಿ ಸದಾ ದೃಕ್. ಪುರಿಯಾದ ಅನ್ಯಸ್ಯ ಅಭಾವಾತ್ ಸರ್ವದಾ ಸದೈವ ಭವತಿ ಸದೈವ ಭವತಿ ಸರ್ವಂ ಚ ಸರ್ವಂ ಚ ತದೃಕ್ ಚ ತದೃಕ್ ಚ ಇತಿ ಸರ್ವದೃಕ್ ಇತಿ ಸರ್ವದೃಕ್. ತುರಿಯಾದ ಅನ್ಯಸ್ಯ ಅಭಾವಾತ್, ತುರಿಯನನ್ನು ಹೊರತುಪಡಿಸಿ ಇನ್ನೊಂದು ಯಾವುದು ಇದೇ ಇದ್ದರಿಂದಾಗಿ ನೋಡಿ, ಆ ಸರ್ವದಾ ಸದಾ ಅನ್ನೋ ಶಬ್ದಕ್ಕೆ ಚೆನ್ನ ಬರೀತಾರೆ. ತುರಿಯಾದ ಅನ್ಯಸ್ಯ, ತುರಿಯನನ್ನು ಹೊರತುಪಡಿಸಿ ಅನ್ಯವಾದದ್ದು ಇನ್ನೊಂದು ಅಭಾವಾತ ಇಲ್ಲದೇ ಇದ್ದರಿಂದಾಗಿ ಸರ್ವದಾ ಯಾವತ್ತಿಗೂ ಕೂಡ ಸದೈವ ಭವತಿ. ಕಿಂ ಭವತಿ? ದೃಕ್ ಭವತಿ. ದೃಕ್ ಸಮಯದ ಯಾವ ಮಿತಿಯೂ ಇಲ್ಲದೆ ಎಲ್ಲ ಸಮಯದಲ್ಲಿಯೂ ಅವನು ಇರುತ್ತಾನೆ. ಹೇಗಿರುತ್ತಾನೆ? ದೃಕ್ ಆಗಿ ಇರುತ್ತಾನೆ. ಅವಾಗ ಏನ್ ಅರ್ಥ ಆಯ್ತು? ಸರ್ವದೃಕ್. ಸರ್ವದೃಕ್ ಶಬ್ದ ಅರ್ಥ ಅದು ಭಾಷ್ಯದಲ್ಲಿ ಆ ವಾಕ್ಯ ಏನ್ ಬರ್ತದೆ? ಸರ್ವದೃಕ್ ಸರ್ವಂಚ ತದೃಕ್ ಚ ಇತಿ ಸರ್ವದೃಕ್ ಸಮಾಸ. ಸರ್ವಂಚ ತದೃಕ್ ಚ ಸರ್ವದೃಕ್ ಎಲ್ಲವನ್ನು ಮತ್ತು ಎಲ್ಲ ಕಾಲದಲ್ಲಿಯೂ ನೋಡ್ತಾ ಇರ್ತಾನೆ. ಆದ್ದರಿಂದ ಅವನು ಸರ್ವದೃಕ್ ಸಾಕ್ಷಿ ಅಂತ ಅರ್ಥ. ತಸ್ಮಾತ್ ತಸ್ಮಾತ್ ನ ತತ್ವ ಅಗ್ರಹಣ ಲಕ್ಷಣಂ ಬೀಜಂ ನ ತತ್ವ ಅಗ್ರಹಣ ಲಕ್ಷಣಂ ಬೀಜಂ. ಆ ಬೀಜ ಇರಲಿಲ್ಲ ನೋಡು, ಯಾವ ಬೀಜ ಇರಲಿಲ್ಲ, ಅಗ್ರಹಣ ಬೀಜ. ಯಾವ ಪ್ರಾಣ ಬೀಜಾತ್ಮನಿಂದಾಗಿ ಸಮಸ್ತ ಸೃಷ್ಟಿಯು ಹೊರಬಂದಿತೋ, ಯಾವ ಪ್ರಾಣ ಬೀಜಾತ್ಮನಿಂದಾಗಿ ವಿಶ್ವ ತೈಜಸ್ಸು ಹೊರಗೆ ಬಂದರೋ, ಯಾವ ಪ್ರಾಣ ಬೀಜದಿಂದಾಗಿ ಅವನು ಬಹಿಷ್ಪ್ರಜ್ಞನು ಅಂತಃಪ್ರಜ್ಞನು ಆಗಿ ಅವನು ಪ್ರವಿಮಿಕ್ತ ಭುಕ ಸ್ಥೂಲ ಭುಕ ಪ್ರವಿಮಿಕ್ತ ಭುಕ ಆಗಿದ್ದನೋ, ಅದು ಯಾವುದು ಇಲ್ಲಿ ಹೊರಗೆ ಬರುವ ಸಾಧ್ಯತೆ ಇಲ್ಲ. ಯಾಕೆ? ಅಗ್ರಹಣ ಇದ್ರೆ ಮಾತ್ರ ಹೊರಗೆ ಬರ್ತದೆ. ಅಗ್ರಹಣ ಅಂದ್ರೆ ತಿಳಿಯದೇ ಇದ್ದಾಗ ಮಾತ್ರ ಹೊರಗೆ ಬರ್ತದೆ. ತಿಳಿದಾಯ್ತಲ್ಲೋ ಏನು ಹೊರಗೆ ಬರೋದಲ್ಲಿ ಏನು ಇಲ್ಲೇ ಇಲ್ಲ, ಹೊರಗೆ ಬಂದದಲ್ಲೋ ಅದು ನೀ ಅನ್ಕೊಂಡೀಯ, ಅದೆಲ್ಲ ಹುಸಿ ತೋರಿಕೆ, ಮಿಥ್ಯ, ಭ್ರಮಿತ, ಆರೋಪಿತ, ಅಧ್ಯಸ್ಥ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಇವೆಲ್ಲ ಶಬ್ದಗಳು ಒಂದೇ ಅರ್ಥ ಅಂತ ಇಷ್ಟ. ಇವೆಲ್ಲ ಸಿನಿಮ್ಸ್ ಸಿನಾಮಿಮಸ್, ಇವೆಲ್ಲ ಸಿನಾಮಿಮ್ ಶಬ್ದಗಳು, ಇವೆಲ್ಲ ನೀವು ಕನ್ಫ್ಯೂಸ್ ಮಾಡ್ಕೋತೀರ ಅಷ್ಟೇ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನೀವು ಯಾಕೆ ಅಷ್ಟ ಶಬ್ದ ಹೇಳ್ತೀರಾ, ಯಾವ್ದ್ರ ಒಂದರ ಶಬ್ದ ಕೇಳ್ತೀನಿ. ಹೌದು, ಎಲ್ಲೋ ಏನನ್ನೋ ಹೇಳ್ತಾರಲ್ಲ, ಓ ಅಷ್ಟೊತ್ತು ಯಾರು ನಾಲ್ಕಾರು ಹೇಳೋದು ಸುಟ್ರಿ ಒಂದು ಕೇಸು ಒಂದ ಹೇಳಿದ್ರೆ ಕೇಳಿಸಿದ್ರೆ ಇದು ವರ್ಕ್ ಆಗುದಿಲ್ಲ. ಸರ್ವದಾ ಸದೈವ ಹೋಗಿ ಸರ್ವಂಚ ತದೃಚ್ಛೆ ಇದು ಸರ್ವದೃಕ ತಸ್ಮಾತ್ ನ ತತ್ವ ಅಗ್ರಹಣ ಲಕ್ಷಣಂ. ಅಲ್ಲಿ ತತ್ವ ಅಗ್ರಹಣ ಇಲ್ಲ. ತತ್ರ ತತ್ಪ್ರಸೂತಸ್ಯ ಅನ್ಯತಾ ಗ್ರಹಣಸ್ಯ ಅಪಿ ಅತಏವ ಅಭಾವಃ. ಅಗ್ರಹಣ ಇಲ್ಲ, ಆದ್ದರಿಂದ ಅನ್ಯತಾ ಗ್ರಹಣವೂ ಇಲ್ಲ. ಹಗ್ಗದ ಅಗ್ರಹಣವಾದರೆ ಹಾವಿನ ಅನ್ಯತಾ ಗ್ರಹಣವು ಸಾಧ್ಯ. ಹಗ್ಗದ ಅಗ್ರಹಣ, ಹಗ್ಗವನ್ನು ತಿಳಿಯದೇ ಇದ್ದಾಗ ಇದು ಹಗ್ಗ, ಇದು ರೋಪ್, ಇದು ರಜ್ಜು ಅಂತ ನಾವು ಗುರುತಿಸದೇ ಇದ್ದಾಗ ಅಗ್ರಹಣ. ಹಾಗೇನಂತೀಗ ರಜ್ಜುವಿನ ಅಗ್ರಹಣದಲ್ಲಿ ಸರ್ಪದ ಅನ್ಯತಾ ಗ್ರಹಣವು ಹೇಗೆ ಸಾಧ್ಯವಾಯಿತೋ, ಅದೇ ಒಂದು ವೇಳೆ ರಜ್ಜುವಿನ ಜ್ಞಾನದಲ್ಲಿ ನಮಗೆ ಅನ್ಯತಾ ಗ್ರಹಣದ ಸಾಧ್ಯವಾಗುವಿಕೆ ಇಲ್ಲ. ಹೇಳಿ ಬಿಡ್ರಿ, ಕೋರ್ನಿಂದ ಅಲ್ಗಾಡಿಸ್ರಿ ನೋಡ್ರಿ, ಅದೇನದು, ಅದು ಹಗ್ಗ. ಅದು ಹಗ್ಗ ಅಂತ ನನ್ನ ಸ್ಪಷ್ಟವಾದ ಮೇಲೆ ಈಗ ಮತ್ತೆ ಒಂದ್ ರೌಂಡ್ ಹೋಗಿ ಬಂದು ಹೋಗ್ತಾನ, ಇಲ್ಲ ಇಲ್ಲ, ಅನ್ಯತಾ ಗ್ರಹಣ ಹೋಗಿಬಿಡುತ್ತದೆ. ಹಾಳಾದ್ರೆ ಭೂತಕಾಲ ನಾನು ನೋಡಿದ್ನಲ್ಲ ಅಂತ ನೆನಪುರಿಬಹುದೇ ವಿನಃ, ಸ್ಮೃತಿಯಲ್ಲಿ ಇರಬಹುದೇ ವಿನಃ, ವಾಸ್ತವಿಕವಾಗಿ ಅಲ್ಲಿ ಅದು ಅನ್ಯತಾ ಗ್ರಹಣ ಇರೋದಿಲ್ಲ. ಆದ್ದರಿಂದ ತಸ್ಮಾತ್ ತತ್ವ ಗ್ರಹಣ, ಆದ್ದರಿಂದ ಅನ್ಯತಾ ಗ್ರಹಣ ಸ್ಯಾಪಿ ಅತಏವ ಅಭಾವ, ಅನ್ಯತಾ ಗ್ರಹಣವು ಅಲ್ಲಿಲ್ಲ. ಭಾಷ್ಯ ನಾಗಿ ಸವಿತರಿ ಸದಾ ಪ್ರಕಾಶಾತ್ಮಕೆ ತದ್ವಿರುದ್ಧಂ ಅಪ್ರಕಾಶನಂ ಅನ್ಯಥಾ ಪ್ರಕಾಶನಂ ವಾ ಸಂಭವತಿ. ಸದಾ ಪ್ರಕಾಶಾತ್ಮಕೆ ಸವಿತರಿ, ಯಾವತ್ತಿಗೂ ಬೆಳಗುತ್ತಾ ಇದ್ದಂತಹ ಸೂರ್ಯನ ಕಿರಣಗಳ ರಾಶಿಯಲ್ಲಿ, ಐ ರಿಪೀಟ್, ಸದಾ ಯಾವತ್ತಿಗೂ ಪ್ರಕಾಶಾತ್ಮಕ್ಕೆ ಪ್ರಕಾಶಗೊಳ್ತಾ ಇರುವಂತಹ ಸೂರ್ಯ ಪ್ರಕಾಶನ ಕಿರಣಗಳಲ್ಲಿ, ತದ್ವಿರುದ್ಧಂ ಅದಕ್ಕೆ ವಿರುದ್ಧವಾದ ಅಪ್ರಕಾಶನ ಕತ್ತಲೆಯ ಕಿರಣಗಳು. ಕೇಳಿಸ್ತಾ ಇಲ್ಲ ಯಾವಾಗ ಸೂರ್ಯನ ಕಿರಣಗಳು ಅಂತ ಹೇಳಿಬಿಟ್ರಿ ಅಲ್ಲಿ ಕತ್ತಲೆ ಅನ್ನೋದೇ ಇಲ್ಲ. ಸದಾ ಪ್ರಕಾಶಾತ್ಮಕೆ ಸವಿತರಿ ಸೂರ್ಯ ಅಂದ್ರೆ ಸದಾ ಯಾವತ್ತಿಗೂ ಬೆಳಗ್ತಾ ಇರುವಂತಹ ಸೂರ್ಯನಲ್ಲಿ ಅದಕ್ಕೆ ವಿರುದ್ಧವಾದ ಅಪ್ರಕಾಶನಂ ತಿಳಿಯದೇ ಇರುವಂತಹ, ಬೆಳಗದೇ ಇರುವಂತಹ, ಬೆಳಕಿಲ್ಲದೆ ಇರುವಂತಹ ಕತ್ತಲೆ ಅನ್ನುವಂಥದ್ದು ಅನ್ಯಥಾ ಪ್ರಕಾಶನವ ಸಂಭವತಿ, ಸಾಧ್ಯ ಇಲ್ಲ, ಬೆಳಗುವ ಸಾಧ್ಯತೆ ಇಲ್ಲ. ಏನು ಕತ್ತಲೆಯು ಇನ್ನೊಂದನ್ನು ಬೆಳಗುವ ಸಾಧ್ಯತೆ ಇಲ್ಲ, ಅಲ್ಲಿ ಕತ್ತಲೆ ಇಲ್ಲೇ ಇಲ್ಲ, ಬೆಳಕು ಮಾತ್ರ ಇದೆ. ನ ಹಿ ದ್ರಷ್ಟು ದೃಷ್ಟಿ ವಿಪರಿರೂಪ ವಿದ್ಯತೆ, ನೋಡುವವನಿಗೆ ನೋಟದ ಕೊರತೆ, ಬ್ಯಾಂಕಿನಲ್ಲಿ ನೋಟದ ಕೊರತೆ, ವ್ಯವಹಾರದಲ್ಲಿ ನೋಟದ ಕೊರತೆ, ನೋಡುವವನ ನೋಟಕ್ಕೆ ಕೊರತೆ ಇಲ್ಲ. ಏನೇನು ನೋಡ್ತಾನೆ? ಪರಿಷ್ಪ್ರಜ್ಞ ಎಚ್ಚರವನ್ನು ನೋಡ್ತಾನೆ. ಏನನ್ನು ನೋಡ್ತಾನೆ? ಅಂತಃಪ್ರಜ್ಞ. ಏನನ್ನು ನೋಡ್ತಾನೆ? ಅವನು ಕನಸನ್ನು ನೋಡ್ತಾನೆ. ಹ, ನೋಡುವನ ನೋಟಕ್ಕೆ ಕೊರತೆ ಇಲ್ಲ. ಸ್ವಾಮಿ ಗಾಢ ನಿದ್ರೆಯಲ್ಲಿ ನಿದ್ರೆ ಮಾಡಿದನು ಅನ್ನೋದನ್ನು ನೋಡ್ತಾನೆ. ಏನೂ ಇದ್ದಿದ್ದಿಲ್ಲ ಅನ್ನೋದನ್ನು ನೋಡ್ತಾನೆ. ನನಗೇನು ಅನುಭವನೇ ಆಗಲಿಲ್ಲ ಅನ್ನೋದನ್ನ ನೋಡ್ತಾನೆ. ಹಾಗಾದ್ರೆ ಈ ನೋಡುವವನ ನೋಟಕ್ಕೆ ಏನಾದ್ರೂ ಕೊರತೆ ಇದೆಯಾ? ಇಲ್ಲ. ದೃಷ್ಟಿ ಇದು ಬೃಹದಾರಣ್ಯಕ್ಕೆ ದೃಷ್ಟಿಯೇ ವಿಪರಿಲೋಪ ವಿದ್ಯತೆ. ಏನನ್ನ ಈ ದ್ರಷ್ಟು, ದ್ರಷ್ಟು ಅಂದ್ರೆ ನೋಡುವವನು, ದೃಷ್ಟೇ ಅಂದ್ರೆ ನೋಡುವವನ ನೋಟ, ನೋಟ ಆ ನೋಟದಲ್ಲಿ ವಿಪರಿಲೋಪ ಇಲ್ಲದಿರುವಿಕೆ ಅನ್ನೋದನ್ನು ಇರೋದಿಲ್ಲ. ಇತಿ ಶ್ರುತಿ ಅಥವಾ ಜಾಗ್ರತ ಸ್ವಪ್ನಯೋ ಸರ್ವಭೂತ ಅವಸ್ಥಃ ಸರ್ವ ವಸ್ತು ದೃಕ್ ಆಭಾಸಃ ಸರ್ವ ವಸ್ತು ದೃಕ್ ಆಭಾಸಃ ಕುರ್ಯಃ ಏವ ಇತಿ ಸರ್ವ ದೃಕ್ ಸದಾ. ಇನ್ನೊಂದು ಅರ್ಥ ಕೊಡ್ತಾರೆ, ಜಾಗೃತ ಸ್ವಪ್ನಗಳಲ್ಲಿ ಸಮಸ್ತ ಅವಸ್ಥೆಗಳಲ್ಲಿ ಸರ್ವ ವಸ್ತು ದೃಕ್ ಆಭಾಸ, ಅಲ್ಲಿ ಏನು ವಸ್ತುಗಳ ಆಭಾಸ ಉಂಟಾಗ್ತದೋ ಆ ಆಭಾಸವು ತುರಿಯ ಏವ ಇತಿ ಸರ್ವ ದೃಕ್ ಸದಾ. ಅದು ತುರಿಯನ ವಾಸ್ತವಿಕವಾದ ಇರುವಿಕೆಯಲ್ಲಿಯೇ ಇವೆಲ್ಲವೂ ಆಭಾಸವಾಗ್ತವೆ. ಆಭಾಸ ಅಂದ್ರೆ ತೋರೋದಲ್ಲ, ಆಭಾಸ ಅಂದ್ರೆ ಅನುಭವಕ್ಕೆ ಬರೋದು. ಕಾಂಟೆಕ್ಸ್ಟ್ನಲ್ಲಿ ಪರ್ಸ್ಪೆಕ್ಟಿವ್ ಬೇರೆ ಇರ್ತದೆ, ತಿಳ್ಕೊಳ್ಳಿ. ಹಗ್ಗದಲ್ಲಿ ಹಾವಿನ ಆಭಾಸ, ಇಲ್ಲಿ ಆಭಾಸ ಶಬ್ದ ಇದೆ, ಗೊತ್ತಾಯ್ತಾ? ಎಚ್ಚರಾವಸ್ಥೆಯಲ್ಲಿ ಎಚ್ಚರದ ಜಗತ್ತಿನ ಆಭಾಸ, ಏನು ವ್ಯತ್ಯಾಸ ಹೇಳಿ ಮಯಾಜಿ? ಎಚ್ಚರದ ಅಲ್ಲಿಯೂ ಆಭಾಸ ಬಂತು ಶಬ್ದ, ಇಲ್ಲಿ ಆಭಾಸ ಬಂತು. ಎಚ್ಚರದ ಜಗತ್ತಿನಲ್ಲಿ ವಸ್ತುಗಳ ವಿಷಯಗಳ ಆಭಾಸ, ಹೌದು ಹೇಳಿ ವ್ಯತ್ಯಾಸ ಏನು? ಅಲ್ಲಿ ಆಭಾಸ ಬಂತು ಬಂದಿದೆ. ಹಾ, ಇಲ್ಲಿ ಆಭಾಸ ಅಂದ್ರೆ ಅನುಭವ, ಇಲ್ಲಿ ಆಭಾಸ ಅಂದ್ರೆ ಅನುಭವ. ಏನ್ ಅನುಭವ? ಜಾಗೃತದ ಅನುಭವ, ಸ್ವಪ್ನದ ಅನುಭವ. ಅವಾಗೂ ಆಭಾಸ ಶಬ್ದ ಉಪಯೋಗ ಮಾಡ್ತಾರೆ. ಅದಕ್ಕೆ ನಾನು ಹೇಳುದು ಕಾಂಟೆಕ್ಸ್ಟು ಪರ್ಸ್ಪೆಕ್ಟಿವ್ ಗೊತ್ತಿರಬೇಕು, ಅದಕ್ಕೆ ತಕ್ಕಂತೆ ಅರ್ಥವನ್ನ ನಾವು ಗುರುತಿಸಬೇಕು, ಅದನ್ನು ಗುರುತು ಮಾಡ್ಕೋಬೇಕು. ನೋಟ್ಸ್ ನಲ್ಲಿ ಗುರುತು ಮಾಡ್ತೀರಿ, ಇಲ್ಲಿ ಗುರುತಾಗ್ಬೇಕು. ಒಂದಿಲ್ಲ ಆಗೋದಿಲ್ಲ, ಸದ್ದತ್ವವಾಗಿ ಕೇಳ್ತಾ ಇದ್ದಾಗ ಆಗ್ತದೆ, ಅಲ್ಲಿ ತನಕ ಬರೀತಾ ಇರ್ಬೇಕು ಅಷ್ಟೇ. ಅಥವಾ ಅದಕ್ಕೆ ಜಾಗೃತ ಸ್ವಪ್ನಯೋ ಸರ್ವಭೂತ ಅವಸ್ಥಃ ಸರ್ವ ವಸ್ತು ದೃಕ್ ಆಭಾಸ, ಸಮಸ್ತ ಪ್ರಪಂಚಕ್ಕೆ ಅವನು ಸಾಕ್ಷಿಯಾಗಿರುತ್ತಾನೆ. ತುರಿಯ ಇವ ಇತಿ, ಆದ್ದರಿಂದ ತುರಿಯನಿಗೆ ಏನಂತಾರೆ? ಸರ್ವ ದೃಕ್ ಸದಾ. ಈ ಮುಗಿತದ್ದು ಮೊದಲು ಸರ್ವ ದೃಕ್ ಹೇಳುದು, ಆಮೇಲೆ ಈಗ ಸದಾ ಹೇಳುದು, ಎರಡು ಸೇರಿಸಿ ಹೇಳುದೀಗ ಸರ್ವ ದೃಕ್ ಸದಾ. ನ ಅನ್ಯತ ಸತಃ ಅಸ್ತಿ ದೃಷ್ಟು ಇತಿ ಶ್ರುತೇ. ನ ಅನ್ಯತ ಅತಃ ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ. ಯಾರು ಇನ್ನೊಂದು ಯಾವುದು? ದ್ರಷ್ಟೃ. ಈ ದೃಕ್ಕನ್ನ ಹೊರತುಪಡಿಸಿ ಇನ್ನೊಬ್ಬ ದ್ರಷ್ಟೃ ಇಲ್ಲ. ಗಾಂಧಿ ಉಡುಪಿಯಲ್ಲಿದೆ ಅಷ್ಟೇ. ಈ ದ್ರಷ್ಟವನ್ನು ಹೊರತುಪಡಿಸಿ ಇನ್ನೊಬ್ಬನು ದ್ರಷ್ಟು ಇದ್ದಾನೆ ಅಂದ್ರೆ ಅದೃಷ್ಟ ಅಂತ ಅರ್ಥ. ಉಪನಿಷತ್ತನ್ನ ವಿರೋಧ ಮಾಡ್ತಾರೆ, ಉಪನಿಷತ್ತನ್ನು ತಿರುಚುತ್ತಾರೆ, ಉಪನಿಷತ್ತನ್ನ ಆಭಾಸಮಯವಾಗಿ ಮಾಡ್ತಾರೆ. ಹೋಗಿರ್ಬಿಡಿ, ಏನ್ ಮಾಡೋದು? ಉಡುಪಿ ಫಿಲಾಸಫಿನ ಹಂಗದ ಯಾರು ಏನ್ ಮಾಡಿ ಜಾಗೃತ ಸಣ್ಣ ಅನ್ಯದ ಅತಃ ಅಸ್ತಿ ದ್ರಷ್ಟು ಬೃಹದಾರಣ್ಯಕ್ಕೆ ಸಾಕ್ಷಿ ಆತ್ಮನನ್ನ ಹೊರತುಪಡಿಸಿ ಬೇರೆ ಇನ್ನೊಬ್ಬ ದ್ರಷ್ಟು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಬೃಹದಾರಣ್ಯಕ್ಕೆ. ಪ್ರಮಾಣ ಕೊಡಬೇಕಾಗ್ತದೆ. ಯಾವ ಉಪನಿಷತ್ತು ಯಾವ ಶಾಸ್ತ್ರವು ಈ ಮಾತನ್ನ ಹೇಳಿದ್ದಾರೆ? ನೀವು ನಿಮ್ಮ ಕಪೋಲ ಕಲ್ಪಿತವಾಗಿ ಹೇಳ್ತಾ ಇದ್ದಾರೋ, ಇದಕ್ಕೆ ಏನಾದ್ರು ಪ್ರಮಾಣ ಇದೆಯೋ? ಅವಾಗ ಪ್ರಮಾಣ ಕೊಡಬೇಕಾಗ್ತದೆ. ಪ್ರಮಾಣ ಕೂಡ ಹೇಗಿರ್ಬೇಕು ಅಂತಂದ್ರೆ, ನಂಬಿಕೆ ಆಧಾರಿತ ಪ್ರಮಾಣ ಇರಬಾರ್ದ್ರಿ. ಈಗ ಪುರಾಣದಲ್ಲಿ ಹೇಳಿದ್ದಾರೆ, ವೈಕುಂಠ ಅಸ್ತಿ, ವೈಕುಂಠ ನಾರಾಯಣ ಅಸ್ತಿ ತತ್ರ ಪ್ರಮಾಣ ಕೊಡ್ತೀವಿ ನೋಡಿ. ಭಗವಂತ ಹೇಳಿದ್ದಾನೆ ವೈಕುಂಠೇ, ಅಲ್ಲಿ ಪ್ರವೇಶ ಆಗ್ಬೇಕು. ವೈಕುಂಠ ಏಕಾದಶಿ ದಿವಸ ಎಂಟನೇ ಬಾಗ್ಲ ದಾಟಿ ಒಳಗೆ ಹೋದಾಗ ನಿಮಗೆ ವೈಕುಂಠಕ್ಕೆ ನಿಮ್ಗೆ ದರ್ಶನ ಸಿಗುತ್ತದೆ. ಪುರಾಣ ಈಗ ಈ ಪುರಾಣವನ್ನು ಸಾಕ್ಷಿ ತೋರಿಸಿದಾಗ ಕಥೆಗಳಾದವೋ ಏನು ವಾಸ್ತವಿಕ ಅದು ನಿಮ್ಮ ಫಿಲಾಸಫಿ ಒಂದು ಕಥೆ ಅನ್ನಂಗೆ ಆಯ್ತಂಗೆ. ನಿಮಗೆ ವೇದಾಂತ ಹೇಳಿ ಫಿಲಾಸಫಿ ಇದು ಕಥೆ ಅಲ್ಲ, ಇದು ಜನ್ಮ ಜನ್ಮಾಂತರದ ಭಾಗ್ಯ. ನನ್ನ ಕೈಯೊಳಗೆ ಭಾಷೆ ಬಂದದ್ದು ಅದು. ಇದು ಜನ್ಮ ಜನ್ಮಾಂತರದ ನನ್ನ ಸುಕೃತದ ರಾಶಿ ಅಂತ ಭಾವಿಸ್ಬೇಕು, ಹಂಗೆ ಜಿಜ್ಞಾಸ ಮಾಡ್ಬೇಕು, ಹಂಗೆ ಅಧ್ಯಯನ ಮಾಡ್ಬೇಕು. ದೆನ್ ಯು ಮಾಸ್ಟರ್, ಯು ಓನ್ ಇಟ್. ಓನಿಂಗ್ ಇಸ್ ಡಿಫ್ರೆಂಟ್, ಲೆಂಡಿಂಗ್ ಇಸ್ ಡಿಫ್ರೆಂಟ್. ಇವರೆಲ್ಲ ಮೈಕ್ ತೊಗೊಂಡು ಉಪನ್ಯಾಸ ಮಾಡ್ತಾರಲ್ಲ, ಇವರೆಲ್ಲ ಬಾಡಿಗೆ ತಗೊಂಡಿರ್ತಾರೆ. ಮೈಕ್ ಎಲ್ಲ ಬಾಡಿಗೆ ತಗೊಂಡಿದ್ದು, ತತ್ವಗಳನ್ನ ಬಾಡಿಗೆ ತಗೊಂಡಿರ್ತಾರೆ. ಅಲ್ಲಿ ಏನ್ ಹೇಳ್ಯಾರ, ಇಲ್ಲಿ ಏನ್ ಹೇಳ್ಯಾರ, ಇಲ್ಲಿ ಏನ್ ಹೇಳ್ಯಾರ, ಅವರೆಲ್ಲ ಬಾಡಿಗೆ ತಗೊಂಡು ಬಂದು ಇಲ್ಲಿ ಡೆಲಿವರಿ ಮಾಡ್ತಾರೆ. ಓನರ್ ಹಂಗಲ್ಲ, ತಗೊಂಡೇ ಅಲ್ಲ ಪುಸ್ತಕಗಳು ತಗೊಂಡೋಗು. ಐ ನೋ ದಿ ಸಬ್ಜೆಕ್ಟ್, ದಟ್ ಇಸ್ ಆಚಾರ್ಯ. ಕ್ಲೀನ್ ಆಗಿ ಹೇಳ್ತಾರೆ ನೋಡ್ರಿ. ಪ್ರಮಾಣ ಬೃಹದಾರಣ್ಯಕ್ಕೆ ಪ್ರಮಾಣ ತೋರಿಸ್ತದೆ. ಏನ್ ತೋರಿಸ್ತದೆ? ಅವ್ರು ಕ್ಲೀನ್ ಆಗಿ ಹೇಳ್ತಾರೆ, ಸಾಕ್ಷಿಯನ್ನ ಹೊರತುಪಡಿಸಿ ಇನ್ನೊಬ್ಬ ದ್ರಷ್ಟು ಇಲ್ಲ. ಇವನು ಇದಾನೆ ಅಂತ ವಾದ. ಹೀಗಾಗಿ ಅವನೇ ಒಂದು ಫಿಲಾಸಫಿ ಬೇರೆ ಅಪ್ಪನ್ಕು ಇದಾನೆ, ಹೆಂಗ್ ಇದಾನೆ ಅಂತ ಮತ್ತೆ ಮೂರು ಮಂದಿ ಬರ್ತಾರೆ. ಈ ತರ ಇದಾನೆ ಜೀವನ ಆ ತರ ಆತರ ಅವ್ರವ್ರೇ ಅವ್ರು ಇವ್ರು ವಿರೋಧ ಮಾಡ್ತಾರೆ, ಇವ್ರು ಅವ್ರನ್ನ ನೋಡ್ಕೊಳ್ಳ. ನಾವು ಸುಮ್ಮನೆ ನೋಡ್ಕೊಂಡ್ಬಿಡ್ತು ಅಷ್ಟೇ. ಒಬ್ಬರನ್ನು ಒಬ್ರು ಹೀಗೆ ವಿರೋಧ ಮಾಡಿದಾಗ ಇಬ್ಬರದು ತಪ್ಪು ಅಂತ ಅರ್ಥ ಆಯ್ತಿದ್ರು. ನಾವೆ ಮಾಡ್ಕೊಳ್ಳಿದ್ರು 48 ನಿಮಿತ್ತ ಅಂತರ ಪ್ರಾಪ್ತ ಆಶಂಕಾ ನಿವೃತ್ತ್ಯರ್ಥ ಅಯಂ ಶ್ಲೋಕ ಕಥಂ ದ್ವೈತ ಅಗ್ರಹಣಸ್ಯ ಮುಂದ್ಯತ್ವಾತ್ ಕಾರಣಬದ್ಧತ್ವಂ ರಾಜ್ಞಃ ರಾಜ್ಞಸ್ಯ ಏವ ದ್ವೈತ ಅಗ್ರಹಣವು ಆದಷ್ಟಕ್ಕೆ ಪ್ರಾಜ್ಞನೂ ದ್ವೈತ ಅಗ್ರಹಣ ಕೇಳ್ಕೊಳ್ಳಿ ಪ್ಲೀಸ್. ಪ್ರಾಜ್ಞನೂ ದ್ವೈತ ಅಗ್ರಹಣ, ಅದು ಡೀಪ್ ಸ್ಲೀಪರ್ ಹೂವರ್ ಇದ್ದೆ ಅದು ದ್ವೈತ ಅಗ್ರಹಣ. ತುರಿಯನು ಅವನು ದ್ವೈತ ಅಗ್ರಹಣ. ತಸ್ಮಾತ್ ತುರಿಯ ಏವ ಪ್ರಾಜ್ಞ, ಪ್ರಾಜ್ಞ ಏವ ವಾ. ಏನ್ ಏರ್ಫೋರ್ ಲಾಜಿಕ್ ಅಪ್ಪ, ಇಬ್ಬರಲ್ಲಿ ಏನ್ ವ್ಯತ್ಯಾಸ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕಾಗಿ ಈ ಶ್ಲೋಕ ಬಂದಿದೆ, ದ್ವೈತಸ್ಯ ಗ್ರಹಣಂ ತುಲ್ಯಂ ದ್ವೈತಸ್ಯ ಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞ ತುಲ್ಯಯೋ ಉಭಯೋ ಪ್ರಾಜ್ಞ ತುಲ್ಯಯೋ ಬೀಜ ನಿದ್ರಾಯುತ ಪ್ರಾಜ್ಞಃ ಬೀಜ ನಿದ್ರಾಯುತ ಪ್ರಾಜ್ಞಃ ಸಾ ಚ ತುಲ್ಯೋ ನ ವಿದ್ಯತೆ ಸಾ ಚ ತುಲ್ಯೋ ನ ವಿದ್ಯತೆ ದ್ವೈತಸ್ಯ ಗ್ರಹಣಂ ತುಲ್ಯಂ ದ್ವೈತಸ್ಯ ಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞ ತುಲ್ಯಯೋ ಉಭಯೋ ಪ್ರಾಜ್ಞ ತುಲ್ಯಯೋ ಬೀಜ ನಿದ್ರಾಯುತ ಪ್ರಾಜ್ಞಃ ಬೀಜ ನಿದ್ರಾಯುತ ಪ್ರಾಜ್ಞಃ ಸಾ ಚ ತುಲ್ಯೇನ ವಿದ್ಯತೆ ಸಾ ಚ ತುಲ್ಯೇನ ವಿದ್ಯತೆ ಪ್ರಾಜ್ಞ ತುಲ್ಯ ಇವರಿಬ್ಬರಲ್ಲಿ ಸಾಮಾನ್ಯ ವಿಶೇಷ ನೋಡಿದ್ರೆ ಚಂದಿದೆ. ಪ್ರಾಜ್ಞ ಯಾರಪ್ಪ ಪ್ರಾಜ್ಞ? ಇವನು ಇವನಿಗೆ ದ್ವೈತ ಅಗ್ರಹಣ ಕ್ಲೀನ್ ಆಗಿ ಅಂತಕೊಂಡ್ರಿ. ಪ್ರಾಜ್ಞನಿಗೆ ದ್ವೈತ ಪ್ರಪಂಚ ಅಗ್ರಹಣ ಹೌದು, ಅನುಭವಕ್ಕೂ ಗುರುತಿಸು ಹೌದಾ. ಈಗ ತುರ್ಯನಿಗೆ ದ್ವೈತ ಅಗ್ರಹಣ, ಪ್ರಾಜ್ಞನಿಗೂ ದ್ವೈತ ಅಗ್ರಹಣ, ತುರ್ಯನಿಗೂ ದ್ವೈತ ಅಗ್ರಹಣ. ಅಗ್ರಹಣ ಅಂದ್ರೆ ಗೊತ್ತಾಯ್ತಿಲ್ಲ, ನಾಟ್ ನೋಯಿ ಇಬ್ಬರಿಗೂ ಇಲ್ಲ. ಹಾಗಾದ್ರೆ ಪ್ರಾಜ್ಞನು ಬೀಜ ನಿದ್ರಾ ಸಹ ತನ್ನರಿವು ತನಗೆ ತುರ್ಯನಿಗೆ ತನ್ನ ತನ್ನರಿವು ತನಗಿದೆ ಅನ್ನಬಾರ್ದು, ಬಹಳ ಸೂಕ್ಷ್ಮ ಅರಿವೇ ಆಗಿರುತ್ತಾರೆ. ಅರಿವೆ ಎಷ್ಟು ಸೂಕ್ಷ್ಮ ನೋಡಿ, ಅರಿವಿನ ಸ್ವರೂಪ. ಪ್ರಾಜ್ಞೆ ಹಾಗಲ್ಲ, ತನ್ನರಿವು ತನಗೆ. ಹಾಗೆ ಇಬ್ಬರಲ್ಲಿ ಸಾಮಾನ್ಯ ಏನು? ದ್ವೈತ ಅಗ್ರಹಣ, ದ್ವೈತ ಇಬ್ಬರಲ್ಲಿ ಸಾಮಾನ್ಯ ಏನು? ದ್ವೈತವು ಅವನಲ್ಲೂ ಇಲ್ಲ, ತುರ್ಯನಲ್ಲೂ ದ್ವೈತ ಇಲ್ಲ. ವಿಶೇಷ ಏನು? ಅವನು ಅಜ್ಞಾನಿ, ಇವನು ಜ್ಞಾನ ಸ್ವರೂಪ. ಜಯ ಗುರುದೇವ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜೀ. ಜೈ ಜೈ ಶ್ರೀ ದಯಾನಂದ ಜೀ. ಜೈ ಶ್ರೀ ದಯಾನಂದ ಜೀ. ನಾರಾಯಣ ನಾರಾಯಣ.